ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಕಾರ್ಯ ಮತ್ತು ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗಿ ಬೆಳೆಗಳಿಗೆ ನಮಗೆ ಸಿಗುವ ರೂಪದಲ್ಲಿ ದೊರೆಯೋದ್ರಿಂದ ಆವಾಗ ಬೆಳೆಯ ಬೆಳವಣಿಗೆ ಕುಂಠಿತವಾಗದೆ ಸದೃಢವಾಗಿ ಬೆಳೆದು ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತೆ. ಸೊ ಹೀಗಾಗಿ ಮಣ್ಣು ಪರೀಕ್ಷೆ ತುಂಬಾ ಅಂದ್ರೆ ತುಂಬಾ ಅವಶ್ಯಕವಾಗಿರುತ್ತೆ. ಇದು ಒಂದೇ ತಿಳಿಯೋದಿಲ್ಲ ಅಲ್ಲಿ ನಮಗೆ, ಮತ್ತೆ ಈ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಸಾರಜನಕ ಕಡಿಮೆ ಇದೆಯಾ, ಹೆಚ್ಚು ಇದೆಯಾ, ಅಥವಾ ಮಾಧ್ಯಮ ರೂಪದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ರಂಜಕ ಕಡಿಮೆ ಇದೆ, ಮಧ್ಯಮ ಇದೆ, ಅಥವಾ ಹೆಚ್ಚು ಇದೆ ಅನ್ನೋದ್ರ ಬಗ್ಗೆ ತಿಳಿದು ಬರುತ್ತೆ. ಸೊ ಹೀಗೆ ಎಲ್ಲಾ ಪೋಷಕಾಂಶಗಳ ಬಗ್ಗೆ ವಿವರಣೆಯನ್ನ ಆ ಮಣ್ಣು ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಉದಾಹರಣೆಗೆ ಸಾರಜನಕದ ಪ್ರಮಾಣ ನಮ್ಮ ಮಣ್ಣಿನಲ್ಲಿ ಕಡಿಮೆ ಇದೆ ಅಂತ ಇದ್ರೆ ನಾವು ಏನೋ ಒಂದು ಶಿಫಾರಸು ಮಾಡಿರ್ತೀವಿ. ಒಂದು ಭತ್ತಕ್ಕೆ ಆಗಿರ್ಲಿ, ಮೆಕ್ಕೆಜೋಳಕ್ಕೆ ಆಗಿರ್ಲಿ, ಯಾವುದೇ ಒಂದು ಬೆಳೆಗಳಿಗೆ ಶಿಫಾರಸು ಮಾಡಿರ್ತಕ್ಕಂತ ರಸಗೊಬ್ಬರಗಳ ಪ್ರಮಾಣ ಇರುತ್ತೆ. ಸೊ ಆ ಒಂದು ವೇಳೆ ಆ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಅಂತ ನಮಗೆ ಕಂಡು ಬಂದಲ್ಲಿ ಅಂತ ಸಂದರ್ಭದಲ್ಲಿ ನಾವು 25% ಪೋಷಕಾಂಶಗಳನ್ನ ನಾವು ಮತ್ತೆ ಹೆಚ್ಚಿಸಬೇಕಾಗುತ್ತೆ. ಶಿಫಾರಸು ಮಾಡಿದಕ್ಕಿಂತ ಹೆಚ್ಚು 25% ಪ್ರಮಾಣವನ್ನ ಹೆಚ್ಚಿಸಿ ಆವಾಗ ಈ ಸಮತೋಲನ ಆಹಾರವನ್ನ ಈ ಬೆಳೆಗಳಿಗೆ ಒದಗಿಸೋದ್ರಿಂದ ಯಾವುದೇ ರೀತಿಯ ರೋಗಗಳ ಬಾಧೆ ಅಥವಾ ಕೀಟಗಳ ಬಾಧೆಯನ್ನು ಸಹಿತ ಈ ಪೋಷಕಾಂಶದಲ್ಲೇ ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗುತ್ತೆ. ಮಣ್ಣು ಪರೀಕ್ಷೆ ನೆರಳಲ್ಲಿ ಮಣ್ಣನ್ನ ತಗೋಬಾರ್ದು, ಆಮೇಲೆ ಎಲ್ಲಿ ತೇವಾಂಶ ಹೆಚ್ಚಿದೆ ಅಂತದ್ರಲ್ಲಿ ತೆಗೆದುಕೊಳ್ಬಾರ್ದು. 1 ಎಕರೆಗೆ ಸುಮಾರು 10-15 ಸ್ಥಳಗಳಲ್ಲಿ ಇಂಗ್ಲಿಷ್ ಜಡ್ ಆಕಾರದಲ್ಲಿ ಅದನ್ನ ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಳ್ಳುವಂತ ಸ್ಥಳವನ್ನ ನಾವು ಮೇಲ್ಪದರು ಮಣ್ಣನ್ನ ಬಗೆದು ಹಾಕಬೇಕು, ಅಂದ್ರೆ ತೆಗೆದು ಹಾಕಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂತ ಸಾವಯವ ಪದಾರ್ಥದ ಅಂಶ ನಮ್ಮ ಒಂದು ಮಣ್ಣು ಪರೀಕ್ಷೆಗೆ ಹೆಚ್ಚು ಕಮ್ಮಿ ಲೆಕ್ಕವನ್ನ ಕೊಡ್ತಾ ಇರುತ್ತೆ. ಹೀಗಾಗಿ ಮೇಲ್ಪದರು ಮಣ್ಣನ್ನ ಸ್ವಲ್ಪ ತೆಗೆದ್ಬಿಟ್ಟು ಅದನ್ನ ನಾವು ಮತ್ತೆ ಈ ಆಕಾರದಲ್ಲಿ ತೆಗೆದಿರ್ತಕ್ಕಂಥ ಮಣ್ಣಿನ ಮೇಲ್ಪದರಿನಿಂದ ಕೆಳಪದರಿನವರೆಗೂ ಈ ಮಣ್ಣನ್ನ ಸಂಗ್ರಹಣೆ ಮಾಡ್ಕೊಂಡಿರ್ತೀರ. ಹಾಗೆ ಈ ಸಂಗ್ರಹಣೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಪುಡಿ ಮಾಡಿ ಅದನ್ನ 4 ಭಾಗಗಳಾಗಿ ಮಾಡಿ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂಥ ಮಣ್ಣನ್ನ ಮತ್ತೆ ಆಯ್ಕೆ ಮಾಡಿಕೊಂಡು ಇನ್ನೂ ಒಂದು ಸರ್ತಿ ಮತ್ತೆ ಕ್ವಾರ್ಟರಿಂಗ್ ಮಾಡಿ ಸುಮಾರು 1/4 kg ಮಣ್ಣನ್ನ ಚೆನ್ನಾಗಿ ಪುಡಿ ಮಾಡಿ ಅದನ್ನ ಯಾವ್ದಾದ್ರು ಒಂದು ಕೈ ಚೀಲದಲ್ಲಿ ಸಂಗ್ರಹಣೆ ಮಾಡ್ಕೊಂಡು ಬಿಟ್ಟು ಅದರ ಮೇಲೆ ಬರಿಬೇಕು ಯಾವ ಸರ್ವೆ ನಂಬರ್ ಇದೆ. ಸೊ ಇಂಥದನ್ನ ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ನೀವು ಕೊಟ್ಟಿದ್ದೇ ಆದಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಡೋದ್ರಿಂದ ಒಳ್ಳೆ ಸಂಪತ್ ಭರಿತ ಫಲವತ್ತತೆಯನ್ನ ನಾವು ಮಣ್ಣನ್ನ ಕಾಪಾಡಿಕೊಳ್ಳೋದ್ರಿಂದ ಇಳುವರಿಯನ್ನು ಪಡೆದು ಖರ್ಚು ಕಡಿಮೆ ಮಾಡಬಹುದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ 9-4-4-9-8-4-9-1. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಕೇಳಿ, ಅಡಿಕೆ ತೋಟಗಳಿಗೆ ಕೆರೆ ಮಣ್ಣು ಬಳಕೆ ಮತ್ತು ಪೋಷಕಾಂಶಗಳ ನಿರ್ವಹಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರು ಹಾಗೂ ಮಣ್ಣು ವಿಜ್ಞಾನಿಗಳಾದ ಡಾ ಸರ್ವಜ್ಞ ಬಿ ಸಾಲಿಮಠ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಅಡಿಕೆ ತೋಟಗಳಲ್ಲಿ ಕೆರೆ ಮಣ್ಣನ್ನು ಯಾವ ರೀತಿ ಬಳಕೆ ಮಾಡಬೇಕು, ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಈಗ ಬೇಸಿಗೆ ಬಂತು ಅಂದರೆ ಕೆರೆಗಳಿಂದ ಸಾಕಷ್ಟು ಈ ಒಂದು ಕಪ್ಪು ಮಣ್ಣನ್ನು ತಮ್ಮ ಒಂದು ಅಡಿಕೆ ಬೆಳೆಗೆ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಕಪ್ಪು ಮಣ್ಣು ಜೊತೆಗೆ ಮತ್ತೆ ಬೇರೆ ಕಡೆಯಿಂದ ಕೆಲವು ಭಾಗದಲ್ಲಿ ಕೆಂಪು ಮಣ್ಣು ಸಿಗುತ್ತೆ, ಅಂಥ ಮಣ್ಣನ್ನು ಸಹ ತಂದು ಈ ಒಂದು ಅಡಿಕೆ ಬೆಳೆಗೆ ಕೊಡುವಂಥ ಒಂದು ನಾವು ನೋಡ್ತಾ ಇದ್ದೀವಿ. ಇವತ್ತು ಅಡಿಕೆ ಬೆಳೆಗಳಲ್ಲಿ ಕೆರೆ ಮಣ್ಣು ಯಾವ ರೀತಿ ಬಳಕೆ ಮಾಡಬೇಕು, ಇದರ ಜೊತೆಗೆ ಮತ್ತೆ ಅಡಿಕೆ ಬೆಳೆಗೆ ಯಾವ ರೀತಿಯಾದಂಥ ಒಂದು ಪೋಷಕಾಂಶಗಳನ್ನ ಕೊಟ್ಟು ಅಲ್ಲಿ ನಾವು ನಿರ್ವಹಣೆ ಮಾಡಿದಲ್ಲಿ ಅಡಿಕೆ ಬೆಳೆ ಸಾಕಷ್ಟು ನಮಗೆ ಒಂದು ಆದಾಯ ಅಂತಂದ್ರೆ ಇಳುವರಿ ತಂದು ಕೊಡುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರು ಹಾಗೂ ಮಣ್ಣು ವಿಜ್ಞಾನಿಯಾದಂತಹ ಡಾಕ್ಟರ್ ಸರ್ವಜ್ಞ ಸಾಲಿಮಠ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಈಗ ಮೊದಲನೇದಾಗಿ ಹೇಳಿ ಸರ್, ಇತ್ತೀಚೆಗೆಲ್ಲ ನಮ್ಮ ರೈತರು ಅಡಿಕೆಯನ್ನ ಸಾಕಷ್ಟು ಬೆಳೀತಾ ಇದ್ದಾರೆ, ಅಡಿಕೆ ತೋಟಗಳಲ್ಲಿ ಈ ಒಂದು ಕೆರೆ ಮಣ್ಣನ್ನು ಬಳಕೆ ಮಾಡ್ತಾ ಇದ್ದಾರೆ, ಅಂದ್ರೆ ಕೆರೆ ಮಣ್ಣು ಯಾವ ರೀತಿ ಬಳಕೆ ಮಾಡಬೇಕು, ಯಾವ ರೀತಿಯಾದಂತ ಒಂದು ಮಣ್ಣನ್ನ ನಾವು ಬಳಕೆ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಿ ಸರ್? ಯಾವುದೇ ಒಂದು ಹೊಲಕ್ಕೇನಿದೆ ಬೇರೆ ಕಡೆಯಿಂದ ಮಣ್ಣನ್ನು ತೆಗೆದುಕೊಂಡು ಬಂದು ಹಾಕ್ತಕ್ಕಂಥದ್ದು ಮಣ್ಣಿನ ಫಲವತ್ತತೆಯನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ನಮಗೆ ಹಿಂದಿನ ಕಾಲದಿಂದ ಬಂದಿದೆ. ನಮ್ಮ ತಾತ ಮುತ್ತಾತ ಇವರೆಲ್ಲ ಮಾಡ್ಕೊಂತ ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡಿಕೆ ಬೆಳೆಗಾರರು ಸುತ್ತಮುತ್ತ ದಾವಣಗೆರೆ, ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಾವು ನೋಡ್ತಾ ಇದ್ದೇವೆ,

ನಮಗೆ ಒಂದು ಲೆಕ್ಕ ಮಾಡೋಣ. ಒಂದು ನಮಗೆ ಅಡಿಕೆಗೆ ಇವತ್ತು ನಾನು 100,000 ಲೀಟರ್ ಕೊಡ್ತೀನಿ ಅಂದರೆ, 1 ಲೀಟರ್ ನೀರು ಹಾಕಿದರೆ ನನ್ನ ಬೋರ್ವೆಲ್ ವಾಟರ್ ಇದರ ಜೊತೆ ಮಿಕ್ಸ್ ಮಾಡಿದರೆ ಅದರಲ್ಲಿ ಉಪ್ಪಿನಂಶ ಎಷ್ಟು ಕಡಿಮೆ ಆಯಿತು ಅಂತಕ್ಕಂಥ ಮಾಹಿತಿ ಪಡ್ಕೋಬೇಕು ಇದು ಲ್ಯಾಬಲ್ಲಿ. ಅವಾಗ ನಾವು ಅದೇ ಪ್ರಮಾಣದಲ್ಲಿ ಏನಿದೆಯಲ್ಲ ಒಂದು ಅಂದಾಜಿನ ಮೇಲೆ ಇಷ್ಟು ನೀರು ಇದನ್ನು ಬಿಡ್ತೀನಿ, ಇಷ್ಟು ನೀರು ಇದನ್ನು ಬಿಟ್ಟರೆ ಸರಿ ಹೋಗುತ್ತೆ, ಉಪ್ಪು ಶೇಖರಣೆ ಆಗಲ್ಲ ಅಂತಕ್ಕಂಥ ಒಂದು ಮಾಹಿತಿ ಏನಿದೆಯಲ್ಲ ಸಿಗುತ್ತೆ. ಮತ್ತು ನಮ್ಮ ಜಮೀನನ್ನು ನಾವು ಕಾಪಾಡಿಕೊಂಡು ಬೆಳೆಯನ್ನು ಸಹಿತ ನಾವು ಕಾಪಾಡ್ಕೋಬೋದು. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಉಪ್ಪು ನೀರು ಕೊಟ್ಬಿಟ್ರೆ ಬೆಳೆ ಹಾಳಾಗುತ್ತೆ, ಒಣಗೋಗ್ಬಿಡ್ತಾವೆ ಗಿರಿಗಳು. ಸರ್, ಈಗ ಇಲ್ಲೇನೋ ಕೆನಲ್ ಇದೆ ಉಪ್ಪುಗಳನ್ನ ಸರ್, ಬೇರೆಲ್ಲ ಈಗ ಕೊಳವೆ ಬಾವಿ ಮುಖಾಂತರ ನೀರು ಹಾಯಿಸ್ತಾರೆ ಸರ್, ಈಗ ಒಂದು ಕೊಳವೆ ಬಾವಿ ಇದೆ ಅವ್ರದ್ದು, ಆ ಕೊಳವೆ ಬಾವಿಯಲ್ಲಿ ಉಪ್ಪು ನೀರು ಇತ್ತು ಅಂದ್ರೆ ಅವರು ಯಾವ ರೀತಿ ಅದನ್ನ ನಿಭಾಯಿಸ್ಕೊಂಡು ಹೋಗುತ್ತೆ ಸರ್? ಬಹಳ ಕಷ್ಟ ಇದು, ಯಾಕಂದ್ರೆ ಇದು ಸಮಸ್ಯೆ ಚಿತ್ರದುರ್ಗದಲ್ಲಿ ಹೆಚ್ಚಾಗಿ ಎದುರಾಗ್ತದೆ. ನಾನಲ್ಲಿದ್ದೆ, ಕೆ ವಿ ಕೆ ಅಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ. ಬಹಳಷ್ಟು ಜನರ ಸರ್ ನಮ್ದು ಉಪ್ಪಿನ ಅಂಶ ನಾನು ರಿಪೋರ್ಟ್ ನೋಡಿದಾಗ ವಿದ್ಯುತ್ ವಾಹನತೆ 2.5-3-4 ಇರತಕ್ಕಂಥ ಡೆಸಿಸೈಮೆನ್ಸ್ ಪರ್ ಮೀಟರ್ ಇರತಕ್ಕಂಥ ರೈತರು, ಅತಿ ಹೆಚ್ಚು ಉಪ್ಪು ನೀರು ಇರತಕ್ಕಂಥ ರೈತರು ಅಡಿಕೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಜಮೀನೇನಿದೆಯಲ್ಲ 1 ವರ್ಷ 2 ವರ್ಷ 3 ವರ್ಷದಲ್ಲಿ ಎಲ್ಲ ಉಪ್ಪು ಶೇಖರಣೆಯಾಗಿ ಕರ್ಲ್ ಅಂಶ ಏನಪ್ಪ ಅಂದರೆ ಡೆವಲಪ್ ಆಗುತ್ತೆ. ಒಂದ್ಸತಿ ಕರ್ಲ್ ಡೆವಲಪ್ ಆಯಿತು ಅಲ್ಲಿ ಮಣ್ಣಿನಲ್ಲಿ ಅಂದರೆ ಅದನ್ನು ತೆಗೆಯೋದು ಭಾಳ ಕಷ್ಟ. ಅದಕ್ಕೋಸ್ಕರ ನನ್ನ ಸಲಹೆ ಏನಂದರೆ, ನೀರನ್ನು ಒಂದು ತೊಟ್ಟಿಯಲ್ಲಿ ನೀವು ಶೇಖರಣೆ ಮಾಡ್ಕೊಂಡ್ರೆ ಬಿಸಿಲಿನ ಶಾಖಕ್ಕೆ ಏನಿದೆಯಲ್ಲ, ಒಂದು ವೇಳೆ ಕಾರ್ಬೋನೇಟ್ಸ್ ಹೆಚ್ಚಿದ್ರೆ, ಗಡಸುತನ ಹೆಚ್ಚಿದ್ರೆ ಅದು ತಳಕ್ಕೆ ಸೆಟ್ಲ್ ಆಗುತ್ತೆ. ನಂತರ ಮೇಲಿರ್ತಕ್ಕಂಥ ನೀರನ್ನು ಮಾತ್ರ ನಾನು ಬಳಸ್ಕೋಬೇಕು. ಎಷ್ಟರ ಮಟ್ಟಿಗೆ ಅದನ್ನು ಸಹಿತ ಅಷ್ಟೇ, ಯಾವಾಗ ಬೇಕಾವಾಗ ಹೆಚ್ಚು ನೀರನ್ನು ನಾನು ಅದನ್ನು ಬಳಸೋ ಹಾಗಿಲ್ಲ. ಈ ರೀತಿ ಸ್ವಲ್ಪ ಮಟ್ಟಿಗೆ ನಾವು ಆ ಒಂದು ಗಡಸುತನದ ನೀರನ್ನು ನಾವು ಕಡಿಮೆ ಮಾಡ್ಕೋ. ಈಗ ಉಪ್ಪು ನೀರು ಇತ್ತು ಅಂತಂದ್ರೆ ಅದನ್ನ ಫಿಲ್ಟರ್ ಮಾಡಿ ಬಿಡುವಂತ ಒಂದು ತಂತ್ರಜ್ಞಾನಗಳು ಇನ್ನೂ ಬಂದಿಲ್ಲ ಸರ್? ಬಂದಿದೆ, ಬಟ್ ನಮ್ಮ ದೇಶದಲ್ಲಿ ಏನಿದೆಯಲ್ಲ, ನಮ್ಮ ರೈತರಿಗೆ ಅದನ್ನ ಅಫೋರ್ಡ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಕುಡಿಯಕ್ಕೆ ನಾವು ಈಗ ರಿವರ್ಸ್ ಆಸ್ಮೋಸಿಸ್ ಅಂತ ಮಾಡ್ಕೊಂಡಿವ್ರಿ, ಅದಕ್ಕೆ 8,000 ರೂಪಾಯಿ ಬೀಳ್ತೈತಿ. ನಾ 4 ಮೀಟರ್ ಕ್ಯೂಬ್ 3 ಮೀಟರ್ ಕ್ಯೂಬ್ ಹರಿತಕ್ಕಂಥ ನೀರು ನನಗೆ ಶುದ್ಧೀಕರಣ ಆಗ್ಬೇಕಂದ್ರೆ ಅದು ಎಲ್ಲಿ ಯೂಸ್ ಮಾಡ್ಬೇಕು? ಅದನ್ನು ಈ ಹಸಿರು ಮನೆಗಳು, ನಾನು ಗುಲಾಬಿ ಬೆಳಿತೀನಿ, ಸೇವಂತಿಗೆ ಬೆಳಿತೀನಿ, ಅಲ್ಲಿ ತರಕಾರಿಗಳನ್ನು ಬೆಳಿತೀನಿ. ಯಾವು ಇವು ಮೆಣಸಿನಕಾಯಿ ಬರ್ತಾವಲ್ಲ ಅಂತ ಒಂದು ಕ್ಯಾಪ್ಸಿಕಮ್ ಬೆಳಿತೀನಿ ಅಂತಂದಾಗ ಅದಕ್ಕೆ ಡಿಮ್ಯಾಂಡು ರೇಟ್ ಜಾಸ್ತಿ ಇರ್ತದೆ. ಅವಾಗ ಅಲ್ಲಿ ಖರ್ಚು ಜಾಸ್ತಿ ಮಾಡಿದ್ರು ಏನು ತೊಂದರೆ ಆಗೋದಿಲ್ಲ. ಇದಕ್ಕೂ ಏನಿದೆಯಲ್ಲ ಒಳ್ಳೆ ರೇಟ್ ಸಿಕ್ತಪ್ಪ ಅಂದರೆ ಕರಿಂದ ಖಂಡಿತ ನಾವು ಇದಕ್ಕೂ ಸಹಿತ ಮಾಡ್ಬೋದು. ಸಣ್ಣ 1-2 ಎಕರೆ ಇತ್ತಪ್ಪ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಸ್ವಲ್ಪ ಖರ್ಚಾಗುತ್ತೆ ಅದಕ್ಕೆ. ಸರ್, ಈಗ ಉಪ್ಪು ನೀರು ಕೃಷಿಗೆ ಯೋಗ್ಯ ಅಲ್ಲ ಅಂತ ಹೇಳಿದ್ರಿ, ಅದನ್ನ ಅದು ಆಕಸ್ಮಿಕವಾಗಿ ಉಪ್ಪು ನೀರು ಇತ್ತು ಅಂದ್ರೆ ಅದನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದನ್ನ ಹೇಳಿದ್ರಿ ಸರ್. ಈಗ ಕೆಲವು ಭಾಗದಲ್ಲಿ ಈಗ ನೀರು ಸಪ್ಪೆ ಇದೆ ಅಂತ ಹೇಳ್ತಾರೆ ಸರ್, ಅದು ಯಾವ ರೀತಿ ಕೃಷಿಗೆ ಯೋಗ್ಯ ಅಂತ ಹೇಳ್ತೀರಿ? ಅಲ್ಲಿ ರೈತರಿಗೆ ಏನಾಗ್ತದೆ, ನೀರು ನಮಗೆ ಗಡಸುತನ ಬಹಳ ಮುಖ್ಯ. ನೀರಿನ ಒಂದು ನೊರೆ ಬರೋದಿಲ್ಲ ಕೈಯಲ್ಲಿ ನಾವು ಸಾಬೂನು ಹಚ್ಕೊಂಡಾಗ, ಅಂದ್ರೆ ಅದರಲ್ಲಿ ನಮಗೆ ಸಾಕಷ್ಟು ಗಡಸುತನ ಇದೆ, ನೀರು ಉಪ್ಪಿನಂಶ ಕೊಂಡಿದೆ. ಯಾವ ಉಪ್ಪು, ಅದೇನು ಕ್ಯಾಲ್ಸಿಯಂ ಇದೆಯಾ, ಸುಣ್ಣ ಇದೆಯಾ, ಮ್ಯಾಗ್ನೇಷಿಯಂ ಇದೆಯಾ, ಅಥವಾ ಕಾರ್ಬೋನೇಟ್ ಬೈಕಾರ್ಬೋನೇಟ್ ಇದೆಯಾ, ಅದನ್ನು ನಾವು ಪರೀಕ್ಷೆ ಮುಖಾಂತರ ನೋಡಬೇಕು. ನಾವು ಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಇದು ನೀರು ಯಾವ ಒಂದು ಗುಣಮಟ್ಟ ಇದೆ ಅಂತ ಹೇಳಿ. ಖಂಡಿತ ಸರ್, ನೀರು ಮತ್ತು ಮಣ್ಣಿನ ಪರೀಕ್ಷೆ ತೋಟವನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಟೆಸ್ಟ್ ಮಾಡಿಸಿ, ವರ್ಷಕ್ಕೊಂದ್ಸಲ ನೀರನ್ನು ಸಹಿತ ಏನಿದೆಯಲ್ಲ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು. ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಬರೇ ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲೇ ಅಷ್ಟೇ ಅಲ್ಲ, ಈಗ ಬೇರೆ ಕುಷ್ಕಿ ಬೆಳೆಗಳನ್ನ ಬೆಳೆಯಂತ ಒಂದು ಪ್ರದೇಶಗಳಲ್ಲಿ, ನಾವು ಎಣ್ಣೆಕಾಳು ಬೆಳೆಯಂತ ಒಂದು ಪ್ರದೇಶಗಳಲ್ಲೂ ಎಲ್ಲದರಲ್ಲೂ ಮಣ್ಣು ಪರೀಕ್ಷೆ ಉತ್ತಮ ಅಂತ ಹೇಳ್ತೀರಾ? ಸರ್, ಈಗ ಅಡಿಕೆ ಬಗ್ಗೆ ಅಷ್ಟೇ ಅಲ್ಲ, ಈ ಬಾಳೆ ಬೆಳಿತೀನಿ ಅಂತ ತಿಳ್ಕೊಳ್ಳಿ, ಮಾವಿನ ಸಸಿ ನರ್ಸರಿ ಮಾಡ್ತೀನಿ, ಅಥವಾ ತರಕಾರಿಯ ಸಸಿಗಳನ್ನು ನಾನು ಮಾಡ್ತೀನಿ. ಒಂದು ಇತ್ತೀಚೆಗೆ ಏನಪ್ಪ ಅಂದ್ರೆ ಪಾಲಿ ಹೌಸ್ ಎಲ್ಲ ಬಂದಿದಾವೆ, ನೀರು ಚಲೋ ಇರ್ಬೇಕಲ್ವಾ? ನೀರಿನಲ್ಲಿ ಉಪ್ಪಿನ ಅಂಶ 1 ಕಡಿಮೆ ಇರಬೇಕು, 1 ಡೆಸಿಸೈಮನ್ಸ್ ಪರ್ ಮೀಟರ್ ಕ್ಕಿಂತ ವಿದ್ಯುತ್ ವಾಹನತೆ ಅಂದ್ರೆ ಲವಣಾಂಶ ಕಡಿಮೆ ಇದ್ರೆ ಅಂತ ನೀರು ನರ್ಸರಿ ಮಾಡಲಿಕ್ಕೆ ಯೋಗ್ಯ, ಇಲ್ದಿದ್ರೆ ಕಷ್ಟ. ಸರ್, ಈಗ ಈ ಒಂದು ಮಣ್ಣು ಪರೀಕ್ಷೆ ಬಗ್ಗೆ ಅಥವಾ ನೀರು ಪರೀಕ್ಷೆ ಬಗ್ಗೆ ಹೆಚ್ಚಿನ ನಮ್ಮ ಮಾಹಿತಿ ನಮ್ಮ ರೈತರು ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಸರ್, ಒಂದು ಇಲ್ಲಿಗೆ ನಮ್ಮ ಕತ್ತಲಗೆರೆಗೆ ಬರಬಹುದು, ಇಲ್ಲ ಅಂದ್ರೆ ಈಗ ದಾವಣಗೆರೆಯಲ್ಲಿ ಕೂಡ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಇರ್ತಕ್ಕಂಥ ರೈತರು ಅಲ್ಲಿ ಪರೀಕ್ಷೆ ಮಾಡಿಸ್ಕೋಬಹುದು. ಮತ್ತು ಚಿತ್ರದುರ್ಗ ಹಿರಿಯೂರು ತಾಲೂಕಿನಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬರ್ ಫಾರ್ಮ್ ಹಿರಿಯೂರಲ್ಲೂ ಕೂಡ ಪರೀಕ್ಷೆ ಮಾಡ್ಕೊಳ್ಳೋಕೆ ಅವಕಾಶವಿದೆ. ಅಲ್ಲಿ ಕೂಡ ಪ್ರಯೋಗಾಲಯ ಇದೆ, ಮಣ್ಣು ವಿಜ್ಞಾನಿ ಇದ್ದಾರೆ, ಕೃಷಿ ಇಲಾಖೆಯಲ್ಲಿ ಇದೆ ಚಿತ್ರದುರ್ಗದಲ್ಲಿ. ಮತ್ತು ಶಿವಮೊಗ್ಗ ರೈತರು ಬಂದರೆ ಶಿವಮೊಗ್ಗ ಕೆ ವಿ ಕೆ ಇದೆ, ಕಾಲೇಜ್ ಇದೆ, ಎಲ್ಲ ಕಡೆ ಇದ್ದಾವೆ. ಏನಾದರೂ ತಮಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನನ್ನ ಒಂದು ಫೋನ್ ನಂಬರನ್ನು ತೆಗೆದುಕೊಳ್ಳಿ, 9008354768. ಒಳ್ಳೆಯದು ಸರ್. ಇಲ್ಲೇ ತನಕ ಈ ಒಂದು ಅಡಿಕೆ ತೋಟಗಳಲ್ಲಿ ಈ ಒಂದು ಕೆರೆ ಮಣ್ಣನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು, ಜೊತೆಗೆ ಈ ಪೋಷಕಾಂಶಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದುವರೆಗೆ ಅಡಿಕೆ ತೋಟಗಳಿಗೆ ಕೆರೆ ಮಣ್ಣು ಬಳಕೆ ಮತ್ತು ಪೋಷಕಾಂಶಗಳ ನಿರ್ವಹಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗಿರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಹಾಗೂ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಸರ್ವಜ್ಞ ಬಿ ಸಾಲಿಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 2184 ರೂಪಾಯಿಗಳಿಂದ ಗರಿಷ್ಠ 2184 ರೂಪಾಯಿಗಳು. ಕಡಲೆಕಾಳು ಕನಿಷ್ಠ ಕ್ವಿಂಟಲ್ಗೆ 5040 ರೂಪಾಯಿಗಳಿಂದ ಗರಿಷ್ಠ 5051 ರೂಪಾಯಿಗಳು. ಹರಳು ಬೀಜ 6311 ರೂಪಾಯಿಗಳಿಂದ 6456 ರೂಪಾಯಿಗಳು. ಅಲಸಂದೆ 5689 ರೂಪಾಯಿಗಳಿಂದ 7201 ರೂಪಾಯಿಗಳು. ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 4049 ರೂಪಾಯಿಗಳಿಂದ ಗರಿಷ್ಠ 7569 ರೂಪಾಯಿಗಳು. ಮೆಕ್ಕೆಜೋಳ 2008 ರೂಪಾಯಿಗಳಿಂದ ಗರಿಷ್ಠ 2148 ರೂಪಾಯಿಗಳು. ನವಣೆ 3026 ರೂಪಾಯಿಗಳಿಂದ ಗರಿಷ್ಠ 3026 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 2538 ರೂಪಾಯಿಗಳು. ಸೂರ್ಯಕಾಂತಿ 1500 ರೂಪಾಯಿಗಳಿಂದ ಗರಿಷ್ಠ 6069 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 41229 ರೂಪಾಯಿಗಳಿಂದ ಗರಿಷ್ಠ 45600 ರೂಪಾಯಿಗಳು. ಮೆಣಸು ಕ್ವಿಂಟಲ್ಗೆ ಕನಿಷ್ಠ 44129 ರೂಪಾಯಿಗಳಿಂದ ಗರಿಷ್ಠ 46229 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಬಾಳೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 4000 ರೂಪಾಯಿಗಳಿಂದ ಗರಿಷ್ಠ 4500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2500 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಹುರುಳಿಕಾಯಿ 6000 ರೂಪಾಯಿಗಳಿಂದ 7000 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಲ್ಗೆ 1400 ರೂಪಾಯಿಗಳಿಂದ ಗರಿಷ್ಠ 1600 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 2500 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1000 ರೂಪಾಯಿಗಳಿಂದ ಗರಿಷ್ಠ 1500 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1000 ರೂಪಾಯಿಗಳಿಂದ ಗರಿಷ್ಠ 1200 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3500 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1200 ರೂಪಾಯಿಗಳಿಂದ ಗರಿಷ್ಠ 1600 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 3450 ರೂಪಾಯಿಗಳಿಂದ ಗರಿಷ್ಠ 6132 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2500 ರೂಪಾಯಿಗಳಿಂದ ಗರಿಷ್ಠ 3500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳಿಂದ ಗರಿಷ್ಠ 3500 ರೂಪಾಯಿಗಳು. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 4169 ರೂಪಾಯಿಗಳಿಂದ ಗರಿಷ್ಠ 7100 ರೂಪಾಯಿಗಳು. ಕರ್ಬೂಜ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ಟೊಮೆಟೊ ಕ್ವಿಂಟಲ್ಗೆ ಕನಿಷ್ಠ 400 ರೂಪಾಯಿಗಳಿಂದ ಗರಿಷ್ಠ 600 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಲ್ಗೆ ಕನಿಷ್ಠ 1000 ರೂಪಾಯಿಗಳಿಂದ ಗರಿಷ್ಠ 2200 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳಿಂದ ಗರಿಷ್ಠ 3500 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 6469 ರೂಪಾಯಿಗಳಿಂದ ಗರಿಷ್ಠ 6969 ರೂಪಾಯಿಗಳು. ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 2350 ರೂಪಾಯಿಗಳಿಂದ ಗರಿಷ್ಠ 2730 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4729 ರೂಪಾಯಿಗಳಿಂದ ಗರಿಷ್ಠ 5115 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ 1829 ರೂಪಾಯಿಗಳಿಂದ ಗರಿಷ್ಠ 2142 ರೂಪಾಯಿಗಳು. ನವಣೆ ಕ್ವಿಂಟಲ್ಗೆ ಕನಿಷ್ಠ 3540 ರೂಪಾಯಿಗಳಿಂದ ಗರಿಷ್ಠ 3759 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4147 ರೂಪಾಯಿಗಳಿಂದ ಗರಿಷ್ಠ 5560 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ 7009 ರೂಪಾಯಿಗಳಿಂದ ಗರಿಷ್ಠ 7925 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಜನಪದ ಗೀತೆ. ಹಾಡಿದ್ದರೆ ಶ್ರೀಮತಿ ಸರಸ್ವತಿ ಬುದ್ಧ ಮತ್ತು ಸಂಗಡಿಗರು. ಪಾಪ